ಡಾಕ್ಟರ್ ಎಸ್ ಎಸ್ ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ, ಅವರಿಂದ ಮಾಹಿತಿಯನ್ನ ಪಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ, ಹಾಗೇನೆ ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ಹಾಗೂ ಸಾರ್ವಜನಿಕ ಕೇಳುಗರಿಗೂ ಸಹ ನಮ್ಮ ಇಲಾಖೆ ಪರವಾಗಿ ಸ್ವಾಗತ ಮತ್ತು ವಂದನೆಗಳು. ಹೇಳಿ ಸರ್, ಈಗ ಸೆಪ್ಟೆಂಬರ್ 28 ಪ್ರತಿ ವರ್ಷ ನಾವು ವಿಶ್ವ ರೇಬಿಸ್ ದಿನ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ದೀವಿ. ಈ ರೇಬಿಸ್ ಅಂದ್ರೇನು ಅಥವಾ ಹುಚ್ಚು ನಾಯಿ ರೋಗ ಅಂದ್ರೇನು, ಯಾಕೆ ಇದು ಇಷ್ಟು ಪ್ರಾಮುಖ್ಯತೆ ಬರ್ತಾ ಇದೆ, ಇದರ ಒಂದು ಅರ್ಥವನ್ನು ನಮ್ಮ ರೈತ ಬಾಂಧವರಿಗೆ ಮಾಡಿಕೊಡಿ. ಮುಖ್ಯವಾಗಿ ಈ ರೇಬಿಸ್ ಅಥವಾ ಹುಚ್ಚು ನಾಯಿ ರೋಗ ಇದು ಬಹಳ ಪ್ರಾಚೀನವಾದ ರೋಗ. ಇದನ್ನು ನಮ್ಮ ದೇಶದವರೇ ಮುಂಚೆ ಕಂಡುಹಿಡಿದ್ರು. ಇದು ರೇಬಿಸ್ ಅಂತ ಹೆಸರು ಹೆಂಗೆ ಬಂತಂದರೆ ಸಂಸ್ಕೃತ ಭಾಷೆಯಲ್ಲಿ ರಬಸ್ ಅಂತೇಳಿ ಇದನ್ನು ಈ ಅಕ್ಷರನ್ನು ಹುಡುಕಿ ಈ ರೋಗಕ್ಕೆ ಹೆಸರಿಟ್ರು. ಈ ಒಂದು ರೋಗ ವೈರಾಣುವಿಂದ ಬರ್ತಕ್ಕಂಥದ್ದು, ಲಿಸ್ಸಾ ಗ್ರೂಪಿಗೆ ಸೇರಿದಂಥ ವೈರಸ್ನಿಂದ ಈ ರೋಗ ಹರಡ್ತಾ ಹೋಗ್ತದೆ. ಇದು ವೈರಸ್ನಿಂದ ಬರುವಂಥದ್ದು, ವೈರಸ್ನಿಂದ ಬರತಕ್ಕಂಥ ರೋಗ. ಇದು ಪ್ರಾಣಿಜನ್ಯ ರೋಗ, ಜೊತೆಗೆ ಒಂದು ಮಾರಣಾಂತಿಕ ರೋಗ ಅಂತಲೇ ಹೇಳ್ಬೋದು. ಬೇರೆ ಹಲವಾರು ರೋಗಗಳಿದ್ದಾವೆ, ಅದಕ್ಕೆ ಯಾವುದೇ ಥರ ಒಂದು ನಿರ್ದಿಷ್ಟ ಚಿಕಿತ್ಸೆ ಇರದೇ ಇದ್ದರೂ ಕೂಡ ಸಾವನ್ನು ನಾವು ಮುಂದೂಡ್ಬೋದು. ಬಟ್ ಈ ರೋಗ ಮಾತ್ರ ಮಾರಣಾಂತಿಕ ರೋಗ ಆಗಿರೋದ್ರಿಂದ ಮನುಷ್ಯ ಅಥವಾ ಪ್ರಾಣಿ ರೋಗ ಬಂದ ನಂತರ 5-10 ದಿವಸಗಳೊಳಗೆ ಮರಣವಂತಾನೆ. ಹಾಗಾಗಿ ಇದು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿದೆ. ಈ ರೋಗದ ಬಗ್ಗೆ ನಮ್ಮ ಜನರಲ್ಲಿ ಇರ್ತಕ್ಕಂಥ ಮೂಢನಂಬಿಕೆ ಇದೆಲ್ಲ ಕಡಿಮೆ ಮಾಡಿದಾಗ ಮಾತ್ರ ಈ ರೋಗನ ನಾವು ಅಥಾರಿಟಿ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಈ ಒಂದು ದಿನಾಚರಣೆಯನ್ನು ನಾವು ವಿಶ್ವ ಆರೋಗ್ಯ ಸಂಸ್ಥೆಯವರು 2007 ಸುಮಾರು 14 ಈ ಒಂದು ರೋಗಕ್ಕೆ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಬಂದಿದ್ದಾರೆ. ಈ ಒಂದು ಆಚರಣೆ ಯಾಕೆ ಅಂತಂದರೆ ಈ ರೋಗದ ಬಗ್ಗೆ ಜನರಿಗೆ ತಿಳುವಳಿಕೆ ಮಾಡೋದು, ಸಾವಿನಿಂದ ಆಗ್ತಕ್ಕಂಥ ಹಾನಿನ ತಪ್ಪಿಸೋದು, ಆಮೇಲೆ ನಮ್ಮ ಜಾನುವಾರುಗಳಿಂದ ಆಗ್ತಕ್ಕಂಥ ಆರ್ಥಿಕ ನಷ್ಟ ತಪ್ಪಿಸೋದು, ಇದರಿಂದ ದೇಶಕ್ಕೆ ಒಂದು ಆರ್ಥಿಕ ಬಲ ಬರ್ತದೆ, ಜೊತೆಗೆ ಪ್ರವಾಸೋದ್ಯಮಕ್ಕೆ ಸಹ ಇದು ಒಂದು ಬಲವರ್ಧನೆ ಆಗ್ತದೆ ಅಂತ ಆ ನಿಟ್ಟಿನಲ್ಲಿ 2037 ಈ ಒಂದು ರೇಬಿಸ್ ಮುಕ್ತ ಭಾರತ ಮಾಡಬೇಕಂತ ಅಂದ್ಕೊಂಡು ವಿಶ್ವಸಂಸ್ಥೆಯವರು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಮುಖ್ಯವಾಗಿ ಸೆಪ್ಟೆಂಬರ್ 28 ಯಾಕೆ ಇದನ್ನು ಆಚರಣೆ ಮಾಡ್ತಾರಂತಂದರೆ ಫ್ರೆಂಚ್ ವಿಜ್ಞಾನಿ ಲೂಯಿ ಪ್ಯಾಶರ್ ಅಂತ ಹೇಳಿಬಿಟ್ಟು ಏನು ಇದು ವಿಜ್ಞಾನಿ, ಅವರು ಈ ಒಂದು ರೋಗಕ್ಕೆ ಲಸಿಕೆ ಕಂಡುಹಿಡಿದ್ದಾರೆ. ಅವರು ಪುಣ್ಯತಿಥಿ ಅಂದರೆ 28-9 ಅವರು ಸತ್ತ ವರ್ಷ 1895. ಸೊ ಅವರ ಒಂದು ಪುಣ್ಯತಿಥಿ ಅಥವಾ ಅವರ ಸ್ವರ್ಗಸ್ಥರಾದ ದಿನ ನೆನಪಿಗೋಸ್ಕರ ಈ ಒಂದು ದಿನಾಚರಣೆಯನ್ನು ಜಗತ್ತಿನಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ರೋಗಕ್ಕೆ ಇತ್ತೀಚಿನ ದಿನಮಾನಗಳಲ್ಲಿ ಭಾಳ ಪ್ರಾಮುಖ್ಯತೆ ಪಡೆದು ಇದರ ಒಂದು ಹತೋಟಿ ಕ್ರಮವನ್ನು ಸಾಕಷ್ಟು ನಮ್ಮ ಜನರಿಗೆ ಅರಿವು ಮೂಡ್ತಾ ಇದೆ. ಒಳ್ಳೆಯದು ಸರ್. ಯಾಕಂತಂದರೆ ಈಗ ಹುಚ್ಚು ನಾಯಿ ಬಹಳಷ್ಟು ಅಪಾಯಕಾರಿ ಅಂಥದ್ದು, ಜನರು ಭಯ ಬೀಳುವಂಥದ್ದು ಅಲ್ಲಲ್ಲಿ ನಾವು ಕೇಳ್ತೀವಿ. ಯಾಕೆ ಇದು ನಾಯಿಗೆ ಮಾತ್ರ ಬರ್ತದೆ, ಯಾಕೆ ಇದು ಬೇರೆ ಪ್ರಾಣಿಗಳಿಂದ ನಮಗೆ ಬರೋದಿಲ್ಲ? ಮುಖ್ಯವಾಗಿ ಇದು ಎಲ್ಲ ನಮ್ಮ ಬಿಸಿ ರಕ್ತದ ಪ್ರಾಣಿಗಳಲ್ಲೇ ಇದನ್ನು ರೋಗ ನೋಡ್ತೀವಿ ನಾವು. ಈ ರೋಗ ಮುಖ್ಯವಾಗಿ ಹರಡೋದು ಸಾರ್ವಜನಿಕರಿಗೆ ಅಥವಾ ನಮ್ಮ ಜಾನುವಾರುಗಳಿಗೆ ಅಂತಂದ್ರೆ ನಾಯಿ ಕಡಿತದ ಮುಖಾಂತರ. ಶೇಕಡ 97% ನಾಯಿ ಕಡಿತದಿಂದ ಈ ರೋಗ ಹರಡ್ತಾ ಹೋಗ್ತದೆ. ಹಾಗಾಗಿ ಈ ರೋಗಕ್ಕೆ ಹುಚ್ಚು ನಾಯಿ ರೋಗ ಅಂತಲೇ ಬಂತು. ಜೊತೆಗೆ 2% ಈ ಬೆಕ್ಕುಗಳ ಒಂದು ತೆರಚೋದ್ರಿಂದ ಅಥವಾ ಕಚ್ಚೋದ್ರಿಂದ ಆಗ್ಬೋದು. ಇನ್ನು 1% ಏನಿದೆ ಬೇರೆ ಕಾಡು ಪ್ರಾಣಿಗಳಿರ್ಬೋದು ಅಥವಾ ಬೇರೆ ಪ್ರಾಣಿಗಳ ಒಂದು ಕಡಿತದಿಂದ ಈ ರೋಗ ಹರಡ್ತಾ ಹೋಗ್ತದೆ. ನಾಯಿಯಿಂದ ಮಾತ್ರ ಇದು ಬಹಳಷ್ಟು ಪ್ರತಿಶತ ಇದು ಸಾವು ನೋವುಗಳು ಅಪಘಾತಗಳು ಅಥವಾ ಈ ನಷ್ಟ ಆಗ್ತದೆ. ಒಂದು ಅಂಕಿಅಂಶಗಳನ್ನು ಹೇಳಬೇಕಂತಂದ್ರೆ ಜಗತ್ತಿನಲ್ಲಿ ಅತಿ ಹೆಚ್ಚು ಸಾವು ಆಗ್ತಕ್ಕಂಥದ್ದು ನಮ್ಮ ಏಷ್ಯಾ ಖಂಡದಲ್ಲಿ. ನಮ್ಮ ದೇಶದಲ್ಲಿ ಸರಿಸುಮಾರು 15,000-20,000 ಸಾವು ವರ್ಷಕ್ಕೆ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಆಮೇಲೆ ಇದು ಕಾಣಿಸೋದೇನೆಂದರೆ ಮಕ್ಕಳಲ್ಲಿ ಜಾಸ್ತಿ ನಾವು ನೋಡ್ತಾ ಇದ್ದೀವಿ. ಶೇಕಡ 45% ಮಕ್ಕಳಲ್ಲಿ ಈ ರೋಗ ಬರೋದ್ರಿಂದ ಅದು 15 ಸಣ್ಣ ವಯಸ್ಸಿನ ಮಕ್ಕಳಲ್ಲಿ ನಾವು ಈ ರೋಗನ ನೋಡ್ತಾ ಇದ್ದೀವಿ. ಯಾಕಂತಂದರೆ ಮಕ್ಕಳು ಈ ಪ್ರಾಣಿಗಳನ್ನ ಕೀಟ್ಲೆ ಮಾಡೋದಿರ್ತದೆ, ಏನು ಆಕಸ್ಮಿಕ ಕಚ್ಚಿಸ್ಕೊಂಡು ಮನೆಯಲ್ಲಿ ಪಾಲಕರಿಗೆ ಹೇಳೋದಿಲ್ಲ. ಇದನ್ನು ಸರಿಯಾದ ನಿರ್ವಹಣೆ ಮಾಡೋಕ್ಕಾಗದೇ ಮಕ್ಕಳಲ್ಲಿ ಈ ರೋಗನ ನಾವು ನೋಡೋದು ಸಾಮಾನ್ಯವಾಗಿದೆ. ಯಾಕಂತಂದ್ರೆ ಈಗ ಸಾಕು ಪ್ರಾಣಿಗಳಲ್ಲಿ ನಾವು ಮುಖ್ಯವಾಗಿ ನಾವು ನಾಯಿಯನ್ನು ನಾವು ಗ್ರಾಮೀಣ ಭಾಗದಲ್ಲಿ ನೋಡ್ತಾ ಇರ್ತೀವಿ. ಕುರಿ ಸಾಕಾಣಿಕೆದಾರರಾಗಿರ್ಬೋದು ಅಥವಾ ಎಮ್ಮೆ ಸಾಕಾಣಿಕೆದಾರರಾಗಿರ್ಬೋದು, ಜೊತೆಗೆ ಹವ್ಯಾಸಿ ನಾಯಿಗಳನ್ನು ಕೂಡ ಸಾಕಾಣಿಕೆ ಮಾಡುವಂಥವ್ರು ಇರ್ತಾರೆ. ಈಗ ಈ ಮುಖ್ಯವಾಗಿ ನಾವು ನಾಯಿ ಕಚ್ಚೋದ್ರಿಂದ ಈ ರೇಬಿಸ್ ಬರ್ತದೆ ಅನ್ನುವಂಥ ಒಂದು ವಿಚಾರ ಆದರೆ, ಈಗ ಬೀದಿ ನಾಯಿಗಳು ಮತ್ತು ಸಾಕು ನಾಯಿಗಳು ಅಂತ ಹೇಳಿಬಿಟ್ಟು ನಾವು ಎರಡು ವಿಧದಲ್ಲಿ ನಾವು ನೋಡ್ತೀವಿ. ಯಾವ ಇದು ಸಾಕು ನಾಯಿಯಿಂದನೂ ಕೂಡ ಬರ್ಬೋದಾ? ಈಗ ಇತ್ತೀಚೆಗೆ ನಾವು ಸಾಕು ನಾಯಿಗಳಲ್ಲಿ ನಾವು ಲಸಿಕೆ ಹಾಕ್ದೇನೆ ಬರೋದಂಥ ಸಮಸ್ಯೆನೂ ನೋಡಿದ್ದೀವಿ. ಯಾಕಂದರೆ ಈ ವೈರಸ್ದ ಒಂದು ವಿಚಿತ್ರ ಏನಂತಂದರೆ ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಇಂಟರ್ಮಿಡಿಯೆಂಟ್ ಪಾಸಿಂಗ್ ವೈರಸ್ ಅಂತ ಹೇಳ್ತಾರೆ, ಜೊತೆಗೆ ಸಿಂಪ್ಟಮ್ಲೆಸ್ ಕ್ಯಾರಿಯರ್ ಅಂತ ಹೇಳ್ತಾರೆ. ಸೊ ಯಾವುದೇ ನಾಯಿ ಅದು ಯಾವುದೇ ಲಕ್ಷಣ ತೋರಿಸ್ದೇನೆ ಅದು ವೈರಸ್ಸನ್ನು ತನ್ನ ಜೊಲ್ಲಿನ ಮುಖಾಂತರ ಹರಡ್ತಾ ಹೋಗ್ತದೆ. ಇನ್ನೊಂದು ಇಂಟರ್ಮೀಡಿಯೇಟ್ ಪಾಸಿಂಗ್ ವೈರಸ್ ಅಂತಂದ್ರೆ ಎಲ್ಲಾ ಸಮಯದಲ್ಲೂ ವೈರಸ್ ಜೊಲ್ಲಲ್ಲಿ ಇರೋದಿಲ್ಲ. ಈಗ ನಮ್ಮ ಕಾಲು ಮತ್ತು ಬಾಯಿ ರೋಗ ನಮ್ಮ ಜಾನುವಾರುಗಳಿಗೆ ಬರ್ತದೆ, ಅದರ ಒಂದು ಜೊಲ್ಲು ನೀವು ಯಾವಾಗಾದ್ರೂ ಪರೀಕ್ಷೆ ಮಾಡ್ರಿ ಅದರಲ್ಲಿ ಪ್ರತಿ ಹಂತದಲ್ಲೂ ವೈರಸ್ ಇರೋದನ್ನ ನಾವು ನೋಡ್ತೀವಿ. ಬಟ್ ಈ ಒಂದು ರೇಬಿಸ್ ರೋಗದ ಒಂದು ವೈರಸ್ ಏನಿದೆಯಲ್ಲ, ಈ ಜೊಲ್ಲಲ್ಲಿ ಯಾವಾಗಿರ್ತದೆ ಅಂತ ಹೇಳಕ್ಕಾಗಲ್ಲ. ಬೆಳಗ್ಗೆ ಇರ್ಬೋದು, ಮಧ್ಯಾಹ್ನ ಇರ್ಲಿಕ್ಕಿಲ್ಲ, ಸಾಯಂಕಾಲ ಇರೋದು, ಈ ತರ. ಸೊ ಇಂಟರ್ಮೀಡಿಯೇಟ್ ಪಾಸಿಂಗ್ ವೈರಸ್ ಇರೋದ್ರಿಂದ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಸಾಕಿರೋ ನಾಯಿ ಅದು ಏನಾಗಲ್ಲ ಅಂತ ನಿಷ್ಕಾಳಜಿ ಮಾಡಂಗಿಲ್ಲ. ಸೊ ಅದು ಬೀದಿ ನಾಯಿ ಇರ್ಬೋದು ಅಥವಾ ಸಾಕು ನಾಯಿ ಇರ್ಬೋದು, ಅದು ವ್ಯವಸ್ಥಿತ ರೀತಿಯಲ್ಲಿ ನಾವು ಕ್ರಮಬದ್ಧವಾಗಿ ಲಸಿಕೆ ಹಾಕ್ಬೇಕಾಗ್ತದೆ. ಒಂದು ವೇಳೆ ಕಚ್ಚಿದಾಗ ಕೂಡ ಅದನ್ನು ನಾವು ಪ್ರಥಮ ಚಿಕಿತ್ಸೆ ಮಾಡಿ ಮೂರು ಲಸಿಕೆಯನ್ನು ನಾವು ತೆಗೆದುಕೊಳ್ಬೇಕಾಗ್ತದೆ. ಮೊದಲನೇ ದಿವಸ, ಮೂರನೇ ದಿವಸ, ಏಳನೇ ದಿವಸ, ಆಮೇಲೆ ಅದನ್ನು 10 ದಿವಸದೊಳಗೆ ನಾವು ಅದನ್ನು ಅಬ್ಸರ್ವೇಷನ್ ಮಾಡಿ ಅದಕ್ಕೇನು ತೊಂದರೆ ಆಗಲಿಲ್ಲ, ಸಾವಾಗಲಿಲ್ಲ ಅಂದರೆ ಆ 3 ಲಸಿಕೆಗಳು ಸಾಕಾಗ್ತದೆ. ಒಂದು ವೇಳೆ ಅದಕ್ಕೇನಾದರೂ ಜೀವಕ್ಕೆ ಅಪಾಯ ಇತ್ತು ಅಂತಂದರೆ ಮತ್ತೆ ಇನ್ನೂ 2 ಲಸಿಕೆನ ನಾವು ಖಂಡಿತ ಮಾಡಿಸ್ಕೋಬೇಕಾಗ್ತದೆ. ಈಗ ನಾಯಿ ಕಡಿತ ಆಯ್ತಪ್ಪ ಅಂತಂದ್ರೆ ಎಷ್ಟು ದಿನಗಳ ಒಳಗಾಗಿ ಈ ಚಿಕಿತ್ಸೆಯನ್ನು ಅಥವಾ ಲಸಿಕೆಯನ್ನ ಹಾಕ್ಸ್ಬೇಕಂತ ಹೇಳ್ತೀರಿ? ಮುಖ್ಯವಾಗಿ ನಾವು ಹೇಳೋದಂತಂದ್ರೆ ಈ ಒಂದು ವೈರಸ್ದು ಒಂದು ವಿಚಿತ್ರ ಅಂತ ಏನು ಹೇಳ್ಬೇಕಂದ್ರೆ, ಇದು ಎಷ್ಟು ಅನಾಹುತ ಮಾಡಿದ್ರೆ ಅಷ್ಟೇ ಸೂಕ್ಷ್ಮ ಆಗಿರ್ತಕ್ಕಂಥ ವೈರಸ್. ಸೊ ನೀರು ಮತ್ತು ಬಿಸಿಲಿಗೆ ಆಗ್ಬಾರದಲ್ಲ ಅದಕ್ಕೆ. ಸೊ ಯಾವುದೇ ಕಾರಣಕ್ಕೂ ಈ ವೈರಸ್ ಕಚ್ಚಿದಂಥ ಜಾಗನ ನಾವು ಈ ಸಾಬೂನಿಂದ, ಕಾರ್ಬೋಲಿಕ್ ಸೋಪ್ ಅಂತ ಏನು ಹೇಳ್ತೀವಿ, ಅದನ್ನು ಚೆನ್ನಾಗಿ ನಾವು ನಲ್ಲಿ ನಳದ ನೀರನ್ನು ಬಿಟ್ಟು ಜೋರಾಗಿ 15 ನಿಮಿಷ ಅದನ್ನು ಸೋಪ್ ಹಾಕಿ ಚೆನ್ನಾಗಿ ತೊಳಿಬೇಕಾಗ್ತದೆ. ಯಾಕಂದರೆ ವೈರಸ್ ಒಂದ್ಸರಿ ಆ ಕಚ್ಚಿರೋ ಜಾಗದಲ್ಲಿ ಸೇರ್ಕೊಂಡು ಅಂದರೆ ಅಲ್ಲೇ ಸ್ವಲ್ಪ ಸಮಯ ತೆಗೆದುಕೊಂಡು ಮಲ್ಟಿಪ್ಲೈ ಆಗಿ ಆಮೇಲೆ ನರಗಳ ಮುಖಾಂತರ ಅದು ಬೆನ್ನುರಿ ಮುಖಾಂತರ ಹೋಗಿ ಮೆದುಳನ್ನು ಸೇರ್ಕೊಳ್ತದೆ. ಸೊ ಹಾಗಾಗಿ ನಾವು ಈ ಒಂದು ಗಾಯನ ನಾವು ಪ್ರಥಮ ಚಿಕಿತ್ಸೆ ಆಗಿ ಚೆನ್ನಾಗಿ ಸೋಪಿಂದ ತೊಳೆದ್ರೆ ಅದು ವೈರಸ್ 75-80% ಅಲ್ಲೇ ನಾಶ ಆಗೋಗ್ತದೆ. ಸೊ ಇದಕ್ಕೆ ನಾವು ಊನ್ ಟಾಯ್ಲೆಟ್ ಅಂತ ಹೇಳ್ತೀವಿ. ಸೊ ಅಲ್ಲಿ ನಾವು ಕ್ರಮಬದ್ಧವಾಗಿ ಅದನ್ನು ಪ್ರಥಮ ಚಿಕಿತ್ಸೆ ಮಾಡಿ ನಂತರ ಅದಕ್ಕೆ ಗಾಯಕ್ಕೆ ನಾವು ಡೆಟಾಲು, ಸ್ಯಾವ್ಲಾನು ಅಥವಾ ಯಾವುದೇ ಥರದ ಆಲ್ಕೋಹಾಲಿಕ್ ಇರತಕ್ಕಂಥ ಔಷಧಿನ ಲೇಪನ ಮಾಡಿ ತಕ್ಷಣವೇ ನಮ್ಮ ಮನುಷ್ಯರು ಕಚ್ಚಿದರೆ ಮಾನವ ವೈದ್ಯರ ಹತ್ರ ಹೋಗಬೇಕಾಗ್ತದೆ, ಪ್ರಾಣಿಗೆ ಕಚ್ಚಿದರೆ ನಮ್ಮ ಪಶು ವೈದ್ಯರ ಹತ್ರ ಹೋದರೆ ಅದಕ್ಕೆ ಕ್ರಮಬದ್ಧವಾಗಿ ಲಸಿಕೆ ಕೊಡೋಕ್ಕೆ ವ್ಯವಸ್ಥೆ ಮಾಡ್ತಾರೆ. ಸೊ ಲಸಿಕೆ ಇದು ಮನುಷ್ಯರಲ್ಲೂ ಅದೇ ತೆರನಾಗಿರ್ತದೆ, ಪ್ರಾಣಿಗಳಲ್ಲೂ ಅದೇ ತೆರನಾಗಿರ್ತದೆ. ಸೊ ಮೊದಲನೇ ಲಸಿಕೆ ನಾವು 0 ಡೇ ಅಂತ ಹೇಳ್ತೀವಿ, ಕಚ್ಚಿದ ದಿವಸ ಅದು 24 ತಾಸು ಒಳಗಡೆ ನಾವು ಕೊಡಬೇಕಾಗ್ತದೆ. ಆಮೇಲೆ 3ನೇ ದಿವಸ, 7ನೇ ದಿವಸ, 14 ಮತ್ತು 28, ಮತ್ತೇನಾದ್ರು ಅವಶ್ಯಕತೆ ಬಿದ್ದಲ್ಲಿ ಇಲ್ಲ 60ನೇ ದಿವಸ ಅಥವಾ 90ನೇ ದಿವಸನೂ ಸಹ ನಾವು ಕೊಡಬೇಕಾಗ್ತದೆ. ಇದ್ರ ಜೊತೆಗೆ ಅದೇನಾದರೂ ಉಚ್ಚನಾಯಿ ಅಂತ ಕುರ್ತಿ ನಮಗೆ ನಿರ್ದಿಷ್ಟವಾಗಿ ಗೊತ್ತಾಯ್ತು ಅಂದರೆ ಕಚ್ಚಿದ ಜಾಗಕ್ಕೆ ಸಹ ನಾವು ಪ್ರತಿಗಾಯಗಳಂತ ಹೇಳಿ ಕೊಡಬೇಕಾಗ್ತದೆ. ಸೊ ಅದಕ್ಕೆ ಇಮ್ಯುನೋಗ್ಲೋಬಿನ್ಸ್ ಅಂತ ಹೇಳ್ತೀವಿ ನಾವು. ಸೊ ಕಚ್ಚಿದ ಗಾಯದ ಸುತ್ತನೂ ಸಹ ಈ ಒಂದು ಲಸಿಕೆಯನ್ನು ನಾವು ಹಾಕಿದಾಗ ಪ್ರತಿಶತ ಯಾವುದೇ ಸಾವು ಆಗದಂಗೆ ನಾವು ರೋಗದ ಒಂದು ನಿರೋಧಕ ಶಕ್ತಿಯನ್ನು ಪಡೆಯೋಕ್ಕೆ ಅನುಕೂಲ ಆಗ್ತದೆ. ಈಗ ಈ ಒಂದು ನಾಯಿಗೆ ಅಥವಾ ಯಾವುದೋ ಒಂದು ನಾಯಿಗೆ ಇದು ರೇಬಿಸ್ ಪೀಡಿತ ಆಗಿದೆ, ಇದಕ್ಕೆ ರೇಬಿಸ್ ರೋಗ ಅದಕ್ಕಿದೆ, ಅದರ ಬಿಹೇವಿಯರ್ ಹೇಗಿರ್ತದೆ? ಒಂದು ನಾಯಿಯ ಗುಣಲಕ್ಷಣಗಳು, ಇದಕ್ಕೆ ಹುಚ್ಚು ನಾಯಿ ರೋಗ ಬಂದಿದೆ, ಇದು ಹುಚ್ಚು ಚಕರ ಆಡ್ತಾ ಇದೆ, ಅದರ ಒಂದು ನಾಯಿಯ ಲಕ್ಷಣಗಳನ್ನ ಹೇಗೆ ನಾವು ಗುರುತಿಸಬಹುದು? ಮುಖ್ಯವಾಗಿ ನಾವು ನಾಯಿಗಳಲ್ಲಿ 2 ತರದ ಲಕ್ಷಣಗಳನ್ನ ಹೇಳ್ತೀವಿ ನಾವು. ಉದ್ರೇಕಿತ ನಾಯಿ ಹುಚ್ಚು ಅಂತ ಹೇಳಿ, ಅಥವಾ ಫ್ಯೂರಿಯಸ್ ಫಾರ್ಮ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ, ಇನ್ನೊಂದು ಮೂಕ ನಾಯಿ ಹುಚ್ಚು ಅಂತ ಅಥವಾ ಡಮ್ ಫಾರ್ಮ್ ಅಂತ ಹೇಳಿ. ಸೊ ಇದು ಬೇರೆ ಬೇರೆ ಪ್ರಾಣಿಗಳಲ್ಲಿ ಬೇರೆ ಬೇರೆ ಲಕ್ಷಣಗಳನ್ನ ನಾವು ನೋಡ್ಬೋದು. ಇವನ್ ಮನುಷ್ಯರಲ್ಲೂ ಸಹ ಕೆಲವು ಲಕ್ಷಣಗಳು ವಿಭಿನ್ನವಾಗಿರ್ತವೆ. ಸೊ ನಾಯಿಗಳಿಗೆ ಬಂತಂದ್ರೆ, ಶ್ವಾನ ಅಥವಾ ಬೆಕ್ಕುಗಳಲ್ಲಿ ಬಂತಂದ್ರೆ, ಇದು ಮನೆಯಲ್ಲಿ ಸಾಕಿರೋ ನಾಯಿ ಆಗಿತ್ತಂದ್ರೆ ಅದು ದಿನನಿತ್ಯ ಕಾರ್ಯಚಟುವಟಿಕೆ ಯಾವ ತರ ಅದಕ್ಕೆ ಮಾಲೀಕನಿಗೆ ರೆಸ್ಪಾನ್ಸ್ ಕೊಡ್ತದೆ ಅದೆಲ್ಲ ಲಕ್ಷಣಗಳ ಬಿಟ್ಟು ವ್ಯತಿರಿಕ್ತವಾಗಿರ್ತದೆ. ಸೊ ಅದಕ್ಕೆ ಸುಮ್ಮನೆ ಬೊಗಳ್ತಾ ಇರ್ತದೆ, ಕಚ್ಚಕ್ಕೆ ಹೋಗ್ತಾ ಇರ್ತದೆ, ಅಥವಾ ಯಾರೇ ಬಂದು ವಾಹನ ಬಂದ್ರೆ ಅಟ್ಸ್ಕೊಂಡು ಹೋಗೋದಿರ್ತದೆ, ಜೊಲ್ಲು ಸೋರೋದಿರ್ತದೆ, ಆಮೇಲೆ ಉದ್ವೇಗಕ್ಕೊಳಗಾಗ್ತದೆ. ಸೊ ವ್ಯತಿರಿಕ್ತ ಒಂದು ಲಕ್ಷಣಗಳನ್ನ ನಾವು ಈ ಒಂದು ಫ್ಯೂರಿಯಸ್ ಫಾರ್ಮ್ ಅಲ್ಲಿ ಅಟ್ಯಾಕಿಂಗ್ ಬಿಹೇವಿಯರ್ ಅಂತ ಏನು ಹೇಳ್ತೀವಿ, ಆ ಲಕ್ಷಣಗಳು ಈ ಒಂದು ಉದ್ರೇಕಿತ ನಾಯಿ ಹುಚ್ಚಲ್ಲಿ ಇರ್ತದೆ. ಇಲ್ಲಿ ಮುಖ್ಯವಾಗಿ ಮಿದುಳನ್ನ ಆವರಿಸ್ಕೊಂಡಿರ್ತದೆ ವೈರಸ್ ಎಫೆಕ್ಟ್ ಆಗಿರೋದು, ಹಾಗಾಗಿ ಉದ್ರೇಕಿತ ಆಗ್ತದೆ. ಅದೇ ಡಮ್ ಫಾರ್ಮಲ್ ಆಯಿತು ಅಂದ್ರೆ ನಮ್ಮ ಮೆದುಳು ಬಳ್ಳಿ ಸ್ಪೈನಲ್ ಕಾರ್ಡ್ ಎಫೆಕ್ಟ್ ಆಗಿರೋದ್ರಿಂದ ಅಲ್ಲಿ ಈ ಒಂದು ತರದ ಲಕ್ಷಣಗಳು ಇರೋದಲ್ಲ. ಸಾಮಾನ್ಯವಾಗಿ ಅದು ಮೂಕವಾಗಿ ಒಂದು ಮೂಲೆ ಅಲ್ಲಿ ಸೇರ್ಕೊಂಡ್ಬಿಡ್ತದೆ, ಅತಿಯಾಗಿ ಯಾತನೆ ಪಡ್ತಾ ಇರ್ತದೆ, ಬಾಯಿಯಿಂದ ಜೊಲ್ ಸೋರ್ತಾ ಇರ್ತದೆ, ಯಾವುದೇ ಕಾರಣಕ್ಕೂ ಬಾಯಿ ಮುಚ್ಚಕ್ ಆಗೋದಿಲ್ಲ ಅದಕ್ಕೆ, ಯಾಕಂದ್ರೆ ಅದು ಪಾರ್ಶ್ವವಾಯು ಪೀಡಿತ ಆಗಿರೋದ್ರಿಂದ ಆ ತರ ಇರ್ತದೆ. ಆಮೇಲೆ ನಡೆಯಕ್ ಬಿಟ್ರೆ ಅದು ನರ ದೌರ್ಬಲ್ಯದಿಂದ ನಡೆಯೋಕ್ಕೂ ಆಗೋದಿಲ್ಲ. ಈ 2 ಹಂತದಲ್ಲಿಯೂ ಸಹ 5-10 ದಿವಸದೊಳಗಡೆ ನಾವು ಸಾವನ್ನ ನಾಯಿಯಲ್ಲಿ ನಿರೀಕ್ಷೆ ಮಾಡಬಹುದು. ಅದೇ ತರನಾಗಿ ನಮ್ಮ ಜಾನುವಾರುಗಳಲ್ಲಿ ಬಂತಂದ್ರೆ ಈ ಹಸು ಆಯ್ತು, ಎಮ್ಮೆ ಅಥವಾ ಮೇಕೆ, ಆಡು, ಇವುಗಳಲ್ಲಿ ಸಹ ಲಕ್ಷಣಗಳು ಇರ್ತವೆ, ಅಥವಾ ಕಾಡು ಪ್ರಾಣಿಗಳಲ್ಲಿ ಸಹ. ಇದರಲ್ಲಿ ಹೇಗಿರ್ತದೆ ಅಂದ್ರೆ ಅರ್ಚೋದು ಬಹಳ ಮುಖ್ಯವಾದ ಒಂದು ಲಕ್ಷಣ ನಾವು ನೋಡೋದು ಪ್ರಾಣಿಗಳಲ್ಲಿ. ಆಮೇಲೆ ಏನಾದ್ರು ನಾವು ಅದನ್ನ ಕಟ್ಟೆ ಹಾಕಿದ್ರೆ ಆ ಸರ್ಪಳಿ ಕಿತ್ಕೊಂಡು ದಿಕ್ಕೆಟ್ಟು ಓಡ್ತಾ ಇರ್ತದೆ, ಅಥವಾ ಗೋಡೆ ಗಿಡ ಇತ್ತು ಅಂದ್ರೆ ಅದಕ್ಕೆ ಗುದ್ದಕೊಂಡು ತಲೆನ ಜಜ್ಕೊಳ್ಳೋದಿರ್ತದೆ, ಅತಿಯಾಗಿ ಜೊಲ್ ಸೋರೋದಿರ್ತದೆ. ಇದರಲ್ಲೂ ಸಹ ಸಾವನ್ನ ನಾವು ಸಾಮಾನ್ಯವಾಗಿ 5-10 ದಿವಸ ನೋಡ್ಬೋದು. ಇನ್ನು ಮನುಷ್ಯರಲ್ಲಿ ಅಂತಂದ್ರೆ ಸಾಮಾನ್ಯವಾಗಿ ಅವನಿಗೆ ಉದ್ಯೋಗ ತಗೊಳ್ಳೋದಾಗ್ತಾನೆ, ತಲೆನೋವಾಗ್ತದೆ, ಗಂಟ್ಲು ಕೆರೆತವೆ ಎಲ್ಲ ಸಾಮಾನ್ಯ ಲಕ್ಷಣ, ಜೊತೆಗೆ ಹೈಡ್ರೋಫೋಬಿಯಾ ಅಂತ ಹೇಳ್ತೀವಿ ನಾವು. ಸೊ ಜಲಭಯ. ಸೊ ನೀರನ್ನು ಕಂಡ್ರೆ ಅವನಿಗೆ, ಆ ಮನುಷ್ಯನಿಗೆ ಮೆದುಳು ತೊಂದರೆ ಆಗಿರೋದ್ರಿಂದ ನೀರು ಕಂಡ್ರೆ ಆಗೋದಿಲ್ಲ. ಇವನ್ನ ನೀರಿನ ಶಬ್ದ ಕೇಳಿದ್ರೆ ಅವನಿಗೆ ಒಂಥರ ನಡುಕ ಶುರು ಆಗ್ತದೆ. ಅದೇ ಥರ ಈ ಬೆಳಕು ಭಯ ಅಂತ ಹೇಳ್ತೀವಿ ನಾವು. ಸೊ ಫೋಟೋಫೋಬಿಯಾ ಅಂತ ಬೆಳಕು ಕಂಡ್ರೂ ಅಷ್ಟೇ, ಏನಾದರೂ ರೋಗ ಬಂದಂಥ ವ್ಯಕ್ತಿನ ನಾವು ಒಂದು ಕತ್ತಲು ರೂಮಲ್ಲಿ ಕೂಡಾಕ್ಬೇಕಾಗ್ತದೆ. ಸೊ ಅವನಿಗೇನಾದ್ರು ಬೆಳಕನ್ನು ಎಕ್ಸ್ಪೋಸ್ ಮಾಡಿದ್ರೆ ಅಥವಾ ಒಂದು ಗಾಳಿಯ ಒಂದು ಶಬ್ದಕ್ಕೂ ಸಹ ಅವನು ಭಯಭೀತನಾಗಿ ಪೀಡಿತನಾಗಿ ಅವನು ಮನುಷ್ಯರಲ್ಲಿ ಸಹ ಈ ನಾವನ್ನ ಸಾವನ್ನು ನಿರೀಕ್ಷೆ ಮಾಡ್ತೀವಿ. ಈ ಜೊತೆಗೆ ಈಗ ಎಂತಹ ವಯಸ್ಸಿನ ನಾಯಿಗಳಲ್ಲಿ ಇದರ ಪ್ರಭಾವ ತೀವ್ರತೆ ಹೆಚ್ಚಾಗಿರ್ತದೆ ಅಂತ ಹೇಳ್ತೀರಿ? ಈಗ ಈ ಒಂದು ಪಾಶಿದು ಒಂದು ರೇಬಿಸ್ ರೋಗ ಈಗ ಗರ್ಭ ಧರಿಸ್ತಿರ್ತದೆ ಯಾವುದೋ ಒಂದು ನಾಯಿ, ಹೆಣ್ಣಾಯಿ, ಅದರ ಮಕ್ಕಳಿಗೂ ಕೂಡ ಇದೊಂದು ರೇಬಿಸ್ ಕಾಣಿಸ್ಕೊಳ್ಬಹುದಾ? ಹೇಗೆ ಇದೊಂದು ರೋಗದ ವಿಚಿತ್ರ ಏನಂತಂದ್ರೆ, ಬೇರೆ ರೋಗಗಳಲ್ಲಿ ನಾವು ಏನ್ ಹೇಳ್ತೀವಿ, ಗಾಳಿ ಮುಖಾಂತರನೋ ಅಥವಾ ಸಂಪರ್ಕ ಮುಖಾಂತರನೋ ಅಥವಾ ಕಲುಷಿತವಾದ ನೀರು ಆಹಾರದಿಂದನೋ ಈ ತರದಿಂದ ರೋಗ ಬರೋದನ್ನ ನೋಡಿದೀವಿ ನಾವು. ಅದು ದೇಹದಲ್ಲಿ ಸೇರ್ಕೊಂಡಾದ್ಮೇಗ ಅದು ವೃದ್ಧಿ ಹೊಂದಿ ರಕ್ತದ ಮುಖಾಂತರ ಅಂಗಾಂಗಗಳು ಪಸರಿಸಿ ರೋಗ ಹರಡ್ತಾ ಹೋಗುತ್ತೆ. ಬಟ್ ಈ ಒಂದು ರೋಗದಲ್ಲಿ ಇದು ಯಾವುದೇ ಕಾರಣಕ್ಕೂ ಬೇರೆ ಮೂಲದಿಂದ ಮನುಷ್ಯನಿಗೆ ತೊಂದರೆ ಕೊಡೋಲ್ಲ, ಪ್ರಾಣಿಗಳಲ್ಲಿ ತೊಂದರೆ ಕೊಡೋಲ್ಲ. ಇದು ಮುಖ್ಯವಾಗಿ ಗಾಯದ ಮುಖಾಂತರನ ನರಗಳ ಮುಖಾಂತರ ಸೇರಿ ಅಲ್ಲಿಂದ ಬೆನ್ನುರಿ ಅಥವಾ ಸ್ಪೈನಲ್ ಕಾರ್ಡ್ ಅಂತ ಹೇಳ್ತೀವಿ ಅದರ ಮುಖಾಂತರ ಮೆದುಳಿಗೆ ಹೋಗಿ ಮೆದುಳಿಂದ ಮೆದುಳು ಸೇರಿದಾದ್ಮೇಲೆ ತೊಂದರೆ ಕೊಡೋದು. ಇದು ಯಾವುದೇ ಕಾರಣಕ್ಕೂ ಇದು ಬೇರೆ ತರದ ಒಂದು ಹರಡುವಿಕೆ ನಾವು ನೋಡೇ ಇಲ್ಲ. ಸಾಮಾನ್ಯವಾಗಿ ಕಚ್ಚೋ ಮುಖಾಂತರ ಅಥವಾ ತೆರಚೋ ಮುಖಾಂತರ ಸೊ ಈ ಒಂದು ವೈರಸ್ ದೇಹಕ್ಕೆ ಸೇರ್ತದೆ. ಅಲ್ಲಿಂದ ಇದು ಮೆದುಳಿಗೆ ಸೇರಿ ಮೆದುಳಿನಿಂದ ಎಲ್ಲಾ ಅಂಗಾಂಗಗಳಿಗೆ ಸೇರಿ ಅಲ್ಲಿಂದ ಇದು ರೋಗ ಲಕ್ಷಣಗಳನ್ನ ನಾವು ನೋಡೋದನ್ನು ನೋಡಿದೀವಿ. ಆಮೇಲೆ ಈ ಕಚ್ಚಿರೋ ಜಾಗನೂ ಅಷ್ಟೇ ಪ್ರಾಮುಖ್ಯತೆ. ಸಾಮಾನ್ಯವಾಗಿ ಮೆದುಳಿಗೆ ಹತ್ತಿರ ಆಗಿ ಭಾಗ ಅಂತಂದ್ರೆ ಈ ಕೈ ಇರ್ಬೋದು, ಮುಖ ಇರ್ಬೋದು, ಇಂಥ ಭಾಗದಲ್ಲಿ ಕಚ್ಚಿದಾಗ ಸಾಮಾನ್ಯವಾಗಿ ಒಂದು ತಿಂಗಳ ಒಳಗಡೆ ನಾವು ರೋಗ ಅಟ್ಯಾಕ್ ಆಗೋದು ನೋಡಿದೀವಿ. ಅಥವಾ ದನಗಳಲ್ಲಿ ಹಿಂದಿನ ಕಾಲು ಅಥವಾ ಬಾಲಕ್ಕೆ ಕಚ್ಚಿದ್ರೆ ಸಾಮಾನ್ಯವಾಗಿ 6 ತಿಂಗಳು ವರ್ಷ ಆದ್ರೂ ರೋಗದ ಲಕ್ಷಣ ತಗೊಳ್ಳೋಕೆ ಸಮಯ ತಗೊಳ್ತದೆ. ಯಾಕಂದ್ರೆ ವೈರಸ್ಸು ಆ ಭಾಗದಿಂದ ಮೆದುಳಿಗೆ ಹೋಗೋದಕ್ಕೆ ಅಷ್ಟು ಸಮಯ ಬೇಕಾಗ್ತದೆ. ಹಾಗಾಗಿ ಇದು ಏನು ಇನ್ಕ್ಯುಬೇಷನ್ ಪೀರಿಯಡ್ ಅಂತೀವಲ್ಲ, ಬಹಳ ಇದು ವ್ಯತ್ಯಾಸ ಇರ್ತದೆ ಈ ಒಂದು ರೋಗದಲ್ಲಿ. ಅಂದ್ರೆ ನಮ್ಮ ಸಾಕು ಪ್ರಾಣಿಗಳಿಗೆ ಅಥವಾ ಈ ನಮ್ಮ ಜಾನುವಾರುಗಳಿಗೆ ಮುಂಜಾಗ್ರತಾ ಕ್ರಮಗಳಾಗಿ ಈ ಒಂದು ಚುಚ್ಚುಮದ್ದು ಅಥವಾ ಲಸಿಕೆಯನ್ನು ಹಾಕಿಸಬಹುದಾ? ಹೇಗೆ? ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಈ ಒಂದು ರೋಗ ನಾ ಮುಂಚೆನೆ ಹೇಳಿದೆ, ಅಥೋಟಿ ಮಾಡೋದಕ್ಕೆ ಮುಖ್ಯವಾಗಿ ನಾವು ಲಸಿಕೆ ಒಂದೇ ನಿಯಂತ್ರಣ ಕ್ರಮ. ಮುಖ್ಯವಾಗಿ ನಾವು ಯಾವುದೇ ಒಂದು ನಾಯಿ ಅಥವಾ ಬೆಕ್ಕು, ನಾವು ಇತ್ತೀಚಿನ ನಗರ ಪ್ರದೇಶದಲ್ಲಿ ಏನು ಸಾಕಾಣಿಕೆ ಮಾಡ್ತಾ ಇದ್ದಾರೆ ಅಥವಾ ನಮ್ಮ ರೈತರು ನಾಯಿಗಳನ್ನ ಸಾಕಾಣಿಕೆ ಮಾಡ್ತಿದ್ದಾರೆ, 3 ತಿಂಗಳು ಮರಿಯಿದ್ದಾಗ ನಾವು ಮೊದಲೇ ಲಸಿಕೆಯನ್ನು ಕೊಡಬೇಕಾಗ್ತದೆ. ತದನಂತರ 1 ತಿಂಗಳಾದಮೇಲೆ ಬೂಸ್ಟರ್ ಲಸಿಕೆ ಅಂತ ಕೊಡ್ತೀವಿ. ಆಮೇಲೆ ಪ್ರತಿ ವರ್ಷ ನಾವು ಅದನ್ನು ಹಾಕ್ಸ್ತಾ ಹೋಗಬೇಕು. ಸೊ ಅದು ಜೀವಿತವರೆಗೂ ಎಷ್ಟು 15 ವರ್ಷ ಒಂದು ನಾಯಿ ಒಂದು ಆಯುಷ ಇರೋದ್ರಿಂದ 15-20 ವರ್ಷವರೆಗೂ ಅದು ವರ್ಷ ಕೊಡ್ತಾ ಹೋದರೆ ನಮಗೆ ಅದಕ್ಕೆ ರೋಗ ನಿರೋಧಕ ಶಕ್ತಿ ಇರ್ತದೆ. ಯಾವಾಗ 1 ವರ್ಷ ಕೊಟ್ಟೆ ಅದು ಜೀವನ ಪರ್ಯಂತ ಇರ್ತಾರೆ ಅನ್ನೋದು ಅದು ತಪ್ಪು ಕಲ್ಪನೆ. ನಾವು ಸಾಕು ಪ್ರಾಣಿಗಳಲ್ಲಿ ಮುಖ್ಯವಾಗಿ ಬೆಕ್ಕು ಇಂಥಗಳನ್ನ ನಾವು ಪ್ರತಿ ವರ್ಷನೂ ಹಾಕ್ತಾ ಇರಬೇಕು, ಲಸಿಕೆ ವರ್ಷ ಹಾಕ್ತಾ ಇರಬೇಕು. ಆಮೇಲೆ ಅದನ್ನ ನಿರ್ವಹಣೆ ಮಾಡ್ತಕ್ಕಂಥ ಸಾಮಾನ್ಯವಾಗಿ ನಮ್ಮ ಆಸ್ಪತ್ರೆಯಲ್ಲಿ ಇರ್ತಾರೆ ಕೆಲವರು, ಅಂಥವ್ರಿಗೂ ಸಹ ಅದನ್ನ ಲಸಿಕೆ ಮುಂಜಾಗ್ರತೆಯಾಗಿ ನಾವು ಕೊಡಬೇಕಾಗ್ತದೆ. ಸೊ ಈ ತರ ಕೊಟ್ಟಾಗ ಅದನ್ನ ನಾವು ಒಂದು ರೆಕಾರ್ಡ್ ಅಂತ ಏನ್ ಹೇಳ್ತೀವಿ, ವ್ಯಾಕ್ಸಿನೇಷನ್ ಕಾರ್ಡ್ ಅಂತ ಹೇಳಿ ನಾವು ಕೊಡ್ತೀವಿ ನಮ್ಮ ಆಸ್ಪತ್ರೆಯಲ್ಲಿ. ಅದನ್ನು ಸಹ ಅವರು ನಿರ್ವಹಣೆ ಮಾಡಿ ಆ ಕಾಲಕಾಲಕ್ಕೆ ಆ ಸಮಯಕ್ಕೆ ಆ ಲಸಿಕೆಯನ್ನು ಕೊಡಿಸ್ತಾ ಹೋಗಬೇಕಾಗ್ತದೆ. ಇನ್ನು ಕಚ್ಚಿದಂಥ ಪ್ರಾಣಿಗಳಿಗೆ ನಾವು ಮುಂಚಿತವಾಗಿ ಹೇಳಿದೆ, ಅಲ್ಲೂ ಕೂಡ ಅಷ್ಟೇ. ಸೊ ನಾವು 5 ಇಂಜೆಕ್ಷನ್ಗಳನ್ನ ಪ್ರಾಣಿಗಾದ್ರೂ ಅಷ್ಟೇ ಕೊಡಬೇಕು, ಮನುಷ್ಯರಿಗಾದ್ರೂ ಅಷ್ಟೇ ಕೊಡಬೇಕು. ಅದು ಸಾಮಾನ್ಯ ಸಣ್ಣ ಬೆಕ್ಕು ಇದ್ರೂ 1 ml ಡೋಸ್ ಇರ್ತದೆ, ಆನೆ ಇದ್ರೂ ಕೂಡ 1 ml ಡೋಸೆ, ಮನುಷ್ಯರಲ್ಲೂ 1 ml ಡೋಸೆ. ಸೊ ಈ ತರನಾಗಿ ನಾವು ಒಂದು ಕ್ರಮಬದ್ಧವಾದ ಲಸಿಕೆಯನ್ನು ಹಾಕಿದಾಗ ಮಾತ್ರ ಪ್ರಾಣಿಗಳಲ್ಲಿ ಮತ್ತು ಮನುಷ್ಯರಲ್ಲಿ ಈ ಒಂದು ಮಾರಣಾಂತಿಕ ಕಾಯಿಲೆಯನ್ನು ನಾವು ನಿಯಂತ್ರಣ ಮಾಡಬಹುದು. ಸರ್, ಇಷ್ಟು ಗಂಭೀರವಾದಂತಹ ಒಂದು ಈ ರೇಬಿಸ್ ರೋಗ, ಯಾಕೆ ನಾವು ಸಪೋಸ್ ಆಗಿ ರೈತ ಬಾಂಧವರು ಕೆಲವೊಂದು ಕೆಲಸದ ಒತ್ತಡಗಳಲ್ಲಿ ಒಂದು ದಿನದ ಕೃಷಿ ಕಾರ್ಯಗಳಲ್ಲಿ ಇದನ್ನು ಮರೆತು ಬಿಟ್ಟಿರ್ತಾರೆ, ಇದು ನಂತರ ಯಾಕೆ ಇದು ಅಷ್ಟು ವಾಸಿ ಆಗೋದಿಲ್ಲ, ಇದಕ್ಕೆ ಕಾರಣ ಏನಂತ ಹೇಳ್ತೀರಿ? ಅದೇ ಹೇಳಿದೆ ಮುಂಚಿತವಾಗಿ, ಇದು ಬೆನ್ನಿನ ಒಂದು ಮೆದುಳಿನ ಒಂದು ಆವರ್ಸ್ಕೊಳ್ಳೋದ್ರಿಂದ ಸೊ ಅದು ಇರಿವರ್ಸಿಬಲ್ ಆಗ್ತದೆ. ಯಾವುದೇ ತರದ ಅದಕ್ಕೆ ಚಿಕಿತ್ಸೆ ನಿರ್ವಹಣೆ ಮಾಡೋಕ್ಕಾಗ್ತದೆ, ಆಗೋದಿಲ್ಲ. ಬೇರೆ ಒಂದು ಕಾಯಿಲೆ ಇಲ್ಲಾದ್ರೆ ನಾವು ಅದನ್ನ ಸಾವನ್ನು ಮುಂದಿಡಬಹುದು. ಬಟ್ ಈ ಒಂದು ರೋಗಕ್ಕೆ ನಾವು ಈ ಕಚ್ಚಿದಾಗ ಏನು ನಾವು ಮುಂಜಾಗ್ರತೆ ತೆಗೆದುಕೊಂಡು ಜೊತೆಗೆ ಪ್ರಥಮ ಚಿಕಿತ್ಸೆ ಮಾಡಿ ಲಸಿಕೆ ಹಾಕೋದ್ರಿಂದ ಇದಕ್ಕೆ ಪರಿಹಾರ. ರೋಗ ಬಂದ ನಂತರ ಯಾವುದೇ ಕಾರಣಕ್ಕೂ ಇದು ನಮಗೆ ಹತೋಟಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದುವರೆಗೂ ವೈಜ್ಞಾನಿಕವಾಗಿ ಈ ಒಂದು ರೋಗಕ್ಕೆ ಇನ್ನೂ ಯಾವುದೇ ತರದ ಚಿಕಿತ್ಸೆನೇ ಅಥವಾ ನಿಯಂತ್ರಣ ಕ್ರಮಕ್ಕಾಗಿ ಮಾಡೋಕ್ಕೆ ಆಗ್ತಾ ಇಲ್ಲ. ಈಗ ತಾವು ಹೇಳಿದ್ರಿ, ಈಗ ನಾವು ಕಚ್ಚಿದ 24 ಗಂಟೆ ಒಳಗೆ ಅದನ್ನು ಇಮಿಡಿಯೇಟ್ ಒಂದು ವ್ಯಾಕ್ಸಿನ್ ಹಾಕ್ಬೇಕಂತ ಹೇಳ್ಬಿಟ್ಟು 3 ಲಸಿಕೆಗಳು ಕಡ್ಡಾಯ ಅಂತೀರ? ಹೇಗೆ? ಕೆಲವೊಬ್ರು 1 ಹಾಕ್ಸ್ಕೊಂಡ್ಬಿಟ್ಟು ಮರ್ತು ಬಿಟ್ಟಿರ್ತಾರೆ, 10 ದಿವಸಕ್ಕೊಂದ್ಸಲ ಇದು ಮರ್ತು ಹೋಯ್ತು ಅಂತ ಅಂದ್ಬಿಟ್ಟು, ಈ ತರವಾದಂತಹ ಒಂದು ವ್ಯತ್ಯಾಸಗಳು ಕೂಡ ಕಂಡು ಬರ್ತವೆ? ಇಲ್ಲ, ಈ ತರ ಆಯ್ತು ಅಂದ್ರೆ ಅದು ಸರಿಯಾದ ರೋಗ ನಿರೋಧಕ ಶಕ್ತಿ ಆಗೋದಿಲ್ಲ. ಕ್ರಮಬದ್ಧವಾಗಿ ಮೊದಲು 3 ಇಂಜೆಕ್ಷನ್ ತಗೊಳ್ಳೇಬೇಕಾಗ್ತದೆ. ಮತ್ತೆ ಕಚ್ಚಿರೋ ಪ್ರಾಣಿ ಏನಾದ್ರು ಸಾವನ್ನಪ್ಪಿದ್ರೆ ನಾವು ಮತ್ತೆ 2 ಇಂಜೆಕ್ಷನ್ 5 ಇಂಜೆಕ್ಷನ್ ತಗೋಬೇಕಾಗ್ತದೆ. ಇತ್ತೀಚಿನ ಒಂದು ವೈಜ್ಞಾನಿಕವಾಗಿ ಇನ್ನೂ ಲಸಿಕೆಗಳು ಒಂದೇ ಲಸಿಕೆ ತೆಗೆದುಕೊಳ್ಳೋದು ಬಂದಿದೆ ಮನುಷ್ಯರಲ್ಲಿ, ಮತ್ತು ಮೂರು ಲಸಿಕೆ ತಗೊಂಡ್ರೆ ಸಾಕು, ಅದು ನಮ್ಮ ಒಂದು ಖಾಸಗಿಯಾಗಿ ಸಿಗ್ತದೆ. ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಥವಾ ನಾವು ನಮ್ಮ ಜಾನುವಾರುಗಳು ನೀಡ್ತಕ್ಕಂಥ ಉಚಿತವಾಗಿರೋದ್ರಿಂದ ಇದನ್ನು ನಾವು 5 ಇಂಜೆಕ್ಷನ್ಗಳು ಕ್ರಮಬದ್ಧವಾಗಿ ನೀಡಬೇಕಾಗ್ತದೆ. ಆಮೇಲೆ ಕೆಲವರು ರೈತರಲ್ಲಿ ತಪ್ಪು ಕಲ್ಪನೆ ಇರ್ತದೆ, ಸರ್ ನಮ್ಮ ಜಾನುವಾರು ಗರ್ಭ ಧರಿಸಿದೆ ಈ ಟೈಮಲ್ಲಿ ಮಾಡಿದ್ರೆ ಅದಕ್ಕೆ ಏನೊಂದು ಅಬಾರ್ಷನ್ ಆಗ್ತದೆ ಹೆಂಗೆ, ಆಮೇಲೆ ಚಿಕ್ಕರು ಇರ್ತದೆ ಅದಕ್ಕೆ ಮಾಡಿಸ್ಬೇಕು ಹೆಂಗಂತೆ. ಈ ಒಂದು ಲಸಿಕೆ ಯಾವುದೇ ಥರದ ನಿರ್ಬಂಧ ಇಲ್ಲ. ಸೊ ಗರ್ಭ ಧರಿಸಿದ ಜಾನುವಾರಿಗೂ ಮಾಡ್ಬೋದು, ಹಾಲು ಕೊಡ್ತಕ್ಕಂಥ ಜಾನುವಾರಿಗೂ ಮಾಡ್ಬೋದು, ಚಿಕ್ಕ ಒಂದು ಮರಿ 3 ಕರುಗಳಿಗೆ ಸಹ ನಾವು ಈ ಒಂದು ಹುಚ್ಚನಾಯಿ ಕಡಿತ ಇದ್ದಾಗ ಲಸಿಕೆ ಹಾಕಿದಾಗ ಮಾತ್ರ ಇದು ನಮಗೆ ಪರಿಹಾರ ಇದೆ ಹೊರತು ಬೇರೆ ಪರಿಹಾರ ಇದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾವುದು ನಿಸ್ಸಂದೇಹವಾಗಿ ಪ್ರಾಣಿ ಕಚ್ಚಿದಾಗ ತಕ್ಷಣವೇ ನೀವು ಅದಕ್ಕೆ ಲಸಿಕೆ ಮಾಡಿಸಿದಾಗ ಅನುಕೂಲ ಆಗ್ತದೆ. ಅಂದ್ರೆ ನಮ್ಮ ಆಕಳಾಗಿರ್ಬೋದು, ಜೊತೆಗೆ ನಮ್ಮ ಆಡುಗಳಾಗಿರ್ಬೋದು, ಕುರಿಗಳಾಗಿರ್ಬೋದು, ಎಂತಹ ಒಂದು ಗರ್ಭ ಧರಿಸಿದ ಸಂದರ್ಭದಲ್ಲಿ ಕಚ್ಚಿದ್ರು ಕೂಡ ಇದನ್ನು ನಾವು ವ್ಯಾಕ್ಸಿನೇಷನ್ ಹಾಕ್ಸ್ಬೇಕು. ಈಗ ಜೊತೆಗೆ ಈಗ ಒಂದು ಹುಚ್ಚಿನಾಯಿ ಪೀಡಿತ ಇತ್ತುಪ ಅಂತಂದ್ರೆ ಅದು ಕಚ್ಚಿದಾಗ ಕೆಲವು ನಾಯಿಗಳು ಗುಂಪು ಘರ್ಷಣೆಯಲ್ಲಿ ಜಗಳ ಆಡ್ತಿರ್ತವೆ, ಅದು ಏನಾದ್ರೂ ಒಬ್ಬರಿಂದ ಒಬ್ಬರಿಗೆ ಕಚ್ಚಿದಾಗ ಅದು ಅದರ ಒಂದು ರೋಗದ ತೀವ್ರತೆ ಅಲ್ಲಿ ಹೆಚ್ಚಾಕೊಂತ ಹೋಗ್ತದ, ಸರ್ಕ್ಯುಲೇಷನ್ ಆಗತ್ತಾ? ಇದು ಸಾಮಾನ್ಯ. ಒಂದು ಏನಾದ್ರೂ ನಾಯಿ ಕಚ್ಚಿ ಇನ್ನೊಂದು ನಾಯಿ ಹುಚ್ಚನಾಯಿ ಮತ್ತೆ ಬೇರೆ ಗುಂಪಿನಲ್ಲಿ ಕಚ್ಚಿದಾಗ ಅಥವಾ ಕಾಡು ಪ್ರಾಣಿಗಳು ನಗರ ಪ್ರದೇಶಕ್ಕೆ ಬಂದು ಕಾಡು ಪ್ರಾಣಿ ನಮ್ಮ ಜಾನುವಾರು ಅಥವಾ ನಾಯಿಗಳು ಕಚ್ಚಿದಾಗ ಈ ತರ ರೋಗ ಹರಡೋದು ಸಾಮಾನ್ಯವಾಗಿರ್ತದೆ. ಸೊ ಹಾಗಾಗಿ ನಾವು ಒಂದು ಸ್ಥಳೀಯ ಸಂಸ್ಥೆಯರು ಇರ್ಬೋದು ಅಥವಾ ನಮ್ಮ ಆರೋಗ್ಯ ಇಲಾಖೆ ಅಥವಾ ನಮ್ಮ ಇಲಾಖೆ ಮತ್ತೆ ನಮ್ಮ ಶಿಕ್ಷಣ ಇಲಾಖೆ ಇವರೆಲ್ಲ ಆಂದೋಲನ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮನ ನಾವು ಇನ್ನೂ ಮುಂದೆ ಹೆಚ್ಚಿನ ರೀತಿಯಲ್ಲಿ ಪ್ರಚುರಪಡಿಸಿದಾಗ ಈ ರೋಗ ನಿಯಂತ್ರಣ ಮಾಡಕ್ಕೆ ಸಾಧ್ಯ ಆಗ್ತದೆ. ನೋಡಿ ಸರ್, ಈಗ ಮುಖ್ಯವಾಗಿ ಈ ರೇಬಿಸ್ ರೋಗ ಬರಲಿಕ್ಕೆ ಕಾರಣ ಹುಚ್ಚು ನಾಯಿ ಪೀಡಿತ ನಾಯಿ. ಈ ನಾಯಿಯನ್ನ ಹೇಗೆ ಇದರ ಒಂದು ನಿರ್ವಹಣೆ ಮಾಡಬಹುದು? ನಾಯಿಯನ್ನ ಸಾಯಿಸೋದು ಒಂದೇ ಮಾರ್ಗನ ಅಥವಾ ಸಾಯಿಸಿದ ನಂತರ ಇದರದ ಹೇಗೆ ತೀವ್ರತೆ, ಇದರ ಒಂದು ಅಂತ್ಯ ಸಂಸ್ಕಾರ ಹೇಗೆ ಮಾಡ್ಬೇಕಂತೀರಿ? ಇದು ಸಾಯಿಸೋದ ಅವಶ್ಯಕತೆನೇ ಇಲ್ಲ, ನಾವು ಅದನ್ನ ಸಾಯೋವರೆಗೂ ಅದನ್ನ ನಾವು ಅಬ್ಸರ್ವೇಷನ್ ಮಾಡ್ಲೇಬೇಕಾಗ್ತದೆ. ಅದನ್ನ ಹೆಚ್ಚಿನ ಒಂದು ವೇಳೆ ಕನ್ಫರ್ಮೇಶನ್ ಮಾಡ್ಲೇಬೇಕಂದ್ರೆ ಅದರ ಮೆದುಳು ಪರೀಕ್ಷೆನ ನಾವು ಮಾಡ್ಬೇಕಾಗ್ತದೆ. ಸೊ ಸತ್ತಂತ ಪ್ರಾಣಿನ ನಾವು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಿದಾಗ ಮಾತ್ರ ರೋಗ ನಿಯಂತ್ರಣ ಮಾಡಕ್ ಸಾಧ್ಯ. ಹಾಗೆ ನಾವು ಎಲ್ಲೆಂದ್ರೆ ಅಲ್ಲಿ ಬಿಸಾಕೋದ್ರಿಂದ ಮತ್ತೆ ಬೇರೆ ನಾಯಿಗಳು ಅಥವಾ ಬೇರೆ ಪ್ರಾಣಿಗಳು ತಿನ್ನೋದ್ರಿಂದ ಇದು ರೋಗ ಹರಡುವ ಒಂದು ಸಂದರ್ಭನೂ ಇರೋದ್ರಿಂದ ನಾವು ಅದನ್ನ ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಬೇಕಾಗ್ತದೆ. ಅಂತಂದ್ರೆ ಈಗ ರೋಗ ಪೀಡಿತ ರೇಬಿಸ್ ನಾಯಿಯನ್ನ ನಾವು ತೆಗೆದು ತೋಡಿ ಅದರ ಸರಿಯಾದ ರೀತಿಯಲ್ಲಿ ಅದರ ದೇಹ ನಿರ್ವಹಣೆಯನ್ನು ಮಾಡಬೇಕು. ಸುಣ್ಣ ಹಾಕಿ ನಾವು ನಿರ್ವಹಣೆ ಮಾಡಿ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಿದಾಗ ಅದು ಸಹ ಒಂದು ನಮ್ಮ ರೋಗ ನಿಯಂತ್ರಣಕ್ಕೆ ಅನುಕೂಲ ಆಗ್ತದೆ. ಒಂದೊಂದ್ಸಲ ಏನಾಗುತ್ತೆ, ನಮ್ಮ ಗ್ರಾಮೀಣ ಭಾಗದಲ್ಲಿ ಈ ಹುಚ್ಚು ನಾಯಿ ಕಡಿತಪ್ಪ ಅಂತಂದ್ರೆ ಈಗ ದಾರ ಹಾಕ್ತಾರೆ ಕೈಗೆ ಮತ್ತೆ ಕಾಲಿಗೆ ದಾರ ಹಾಕ್ತಾರೆ, ವಾಸಿ ಆಗ್ತದೆ ಅಂತ ಒಂದು ತಪ್ಪು ಕಲ್ಪನೆ ಅಲ್ಲಲ್ಲಿ ನಾವು ಕೇಳ್ತಾ ಇರ್ತೀವಿ. ಇಲ್ಲ, ನಾಯಿ ಕಡಿದು ಬಿಟ್ಟಿದೆ ಅಲ್ಲಿ ದಾರ ಹಾಕ್ತಾರೆ ಸ್ವಾಮಿಗಳು ಅಥವಾ ಅಲ್ಲಿ ಅವ್ರು ಶರಣರಿದ್ದಾರೆ ಆಕ್ಷಂಬರನ ಅಂತ ನೋಡಿ, ಈ ತರದ ಅಂತ ಒಂದು ಮೈಂಡ್ ಸೆಟ್ ನಮ್ಮ ಗ್ರಾಮೀಣ ಭಾಗದಲ್ಲೂ ಇನ್ನೂ ಇದೆ. ಇದಕ್ಕೆ ಹೇಳ್ತೀರಿ? ಇದು ದಯವಿಟ್ಟು ನಮ್ಮ ರೈತರು ಸಾರ್ವಜನಿಕರು ಮಾಡಲೇಬಾರದು. ಯಾವುದೇ ಮೂಢನಂಬಿಕೆಯಿಂದ ಇಂತಹ ರೋಗಗಳಿಗೆ ಮಾರಣಾಂತಿಕವಾಗಿ ಇರೋದ್ರಿಂದ ನಾವು ಅದಕ್ಕೆ ತಪ್ಪು ಕಲ್ಪನೆಗೆ ಹೋಗಲೇಬಾರದು. ಇನ್ನೂ ಹಲವು ರೀತಿಯಲ್ಲಿ ಮಾಡ್ತಾರೆ, ಕಚ್ಚಿದ ಜಾಗಕ್ಕೆ ಸುಣ್ಣ ಹಾಕೋದಿರ್ತದೆ, ಇಲ್ಲ ಅರಿಶಿನ ಹಾಕ್ತಾರೆ, ಕೆಲವರು ಯಾವುದೋ ತಪ್ಪಲ ತಗೊಂಡು ತಂದು ಕಟ್ತಾರೆ. ಇದರಿಂದ ಏನಾಗ್ತದೆ, ಇನ್ನೂ ನಾವು ಹೆಚ್ಚಿನ ರೀತಿಯಲ್ಲಿ ವೈರಸ್ಸನ್ನು ಬೇಗ ನರಕ್ಕೆ ಹೋಗೋಕ್ಕೆ ನಾವು ಆಸ್ಪತ್ರೆ ಕೊಟ್ಟಂಗೆ ಆಗ್ತದೆ. ಹಾಗಾಗಿ ಇದಕ್ಕೆ ಈ ಒಂದು ರೋಗಕ್ಕೆ ಯಾವುದೇ ಥರದ ಮೂಢನಂಬಿಕೆಗೆ ಒಳಗಾಗದೇನೆ ತಕ್ಷಣವೇ ಗಾಯನ ನಾವು ನೀರಿನಿಂದ ಮತ್ತು ಸಾಬೂನಿಂದ ಒಂದು 15 ನಾವು ಅದನ್ನು ಆ ಗಾಯನ ಸ್ವಚ್ಛವಾಗಿ ರಕ್ತ ಬಂದರೂ ಚಿಂತಿಲ್ಲ ತೊಳೆದು ಅದಕ್ಕೆ ಒಂದು ಐಡಿನ್ನು ಸ್ಯಾವಲನ್ನು ಡೆಟಾಲ್ ಇಂಥ ಔಷಧಿಗಳನ್ನ ಹಚ್ಚಿ ಅದನ್ನು ಯಾವುದೇ ಕಾರಣಕ್ಕೂ ಬ್ಯಾಂಡೇಜ್ ಸಹ ಮಾಡಬಾರ್ದು. ಸೊ ಬ್ಯಾಂಡೇಜ್ ಮಾಡಿದಾಗ ಮತ್ತೆ ವೈರಸ್ಸು ನರಗಳಿಗೆ ಹೋಗೋಕ್ಕೆ ಅನುಕೂಲ ಆಗ್ತದೆ. ಇವನ್ನು ತೀವ್ರವಾದ ಗಾಯ ಆಗಿತ್ತಂದ್ರೆ ಸಹ ಮಾನವ ವೈದ್ಯರಲ್ಲಿ ನಮ್ಮ ಪಶು ವೈದ್ಯರಲ್ಲಿ ಯಾವುದೇ ಕಾರಣಕ್ಕೂ ಇವನ್ ಹೊಲಿಗೆನೂ ಸಹ ಹಾಕಲ್ಲ, ಸ್ಟಿಚಸ್ ಕೂಡ ಹಾಕಲ್ಲ. ನಾವು 48 ಹಾಗೆ ನಾವು ಅದನ್ನು ಓಪನ್ ವುಂಡ್ ಆಗಿ ಟ್ರೀಟ್ ಮಾಡ್ತೀವಿ. ಇಷ್ಟೆಲ್ಲ ತೊಂದರೆ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಮೂಢನಂಬಿಕೆಯಿಂದ ಮತ್ತೆ ಸಾವನ್ನೇ ನಿರೀಕ್ಷಿಸಬಹುದು ಆ ಮನುಷ್ಯನಲ್ಲಿಯೋ ಅಥವಾ ಪ್ರಾಣಿಗಳಲ್ಲಿ. ಅದಕ್ಕೆ ದಯವಿಟ್ಟು ಸಾರ್ವಜನಿಕರು ಈ ಒಂದು ಮೂಢನಂಬಿಕೆಗೆ ಒಳಗಾಗಬಾರದು. ಸರ್, ಈಗ ಹುಚ್ಚು ನಾಯಿ ಕಡಿತದ ಪ್ರಕರಣಗಳು ಹೇಗೆ, ಯಾವ ಭಾಗದಲ್ಲಿ ಹೆಚ್ಚಂತೀರೋ ಅಥವಾ ಈ ನಗರ ಪ್ರದೇಶಗಳಲ್ಲಿ ಹೆಚ್ಚಂತೀರೋ ಅಥವಾ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಂತೀರೋ ಹೇಗೆ? ಇಲ್ಲ, ನಮ್ಮ ಒಂದು ಅಂಕಿಅಂಶದ ಪ್ರಕಾರ ಗ್ರಾಮೀಣ ಪ್ರದೇಶದಲ್ಲಿ ಈ ರೋಗಕ್ಕೆ ಜಾಸ್ತಿ ಬಲಿಯಾಗ್ತಾ ಇದ್ದಾರೆ. ಅಲ್ಲಿ ಕಡಿತಗಳು ಜಾಸ್ತಿ, ಜೊತೆಗೆ ರೋಗದ ಬಗ್ಗೆ ಒಂದು ನೀವು ಹೇಳಿದಂಗೆ ಮೂಢನಂಬಿಕೆಯಿಂದ ಸಾವುಗಳನ್ನು ನಾವು ನೋಡ್ತೀವಿ. ಮಕ್ಕಳಲ್ಲಿ ಅತಿ ಹೆಚ್ಚು ಇರ್ತದೆ. ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ ಜಗತ್ತಿನಲ್ಲಿ ಕೆಲವು ದೇಶಗಳು ರೇಬಿಸ್ ಮುಕ್ತವಾಗಿದ್ದಾವೆ. ಈ ಯುರೋಪಿಯನ್ ದೇಶಗಳಿರ್ಬೋದು ಅಥವಾ ನಮ್ಮ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಇಂಥ ಕೆಲವು ದೇಶಗಳಲ್ಲಿ ಈ ರೋಗನ ಜೀರೋ ರೇಬಿಸ್ ಅಂತ ಹೇಳಿದ್ದಾರೆ. ಈಗ ಹೆಂಗೆ ನಮ್ಮ ದೇಶದಲ್ಲಿ ಪಲ್ಸ್ ಪೋಲಿಯೋ, ಪಲ್ಸ್ ರೋಗನ ಯಾವ ಥರ ನಿರ್ಮೂಲನೆ ಆಗಿದೆ ಆ ಥರ ಆ ದೇಶದಲ್ಲಿ ಕೂಡ ಆ ಥರ ಆಗಿದೆ. ಸೊ ನಮ್ಮ ಒಂದು ದೇಶದಲ್ಲಿ ಸಹ 2030 ಈ ರೋಗ ನಿರ್ಮೂಲನೆ ಮಾಡೋದ್ರಿಂದ ಸೊ ಹಲವಾರು ಅಗತ್ಯವಾದ ನಮ್ಮ ದೇಶಕ್ಕೆ ಏನು ಬೇಕಾಗ್ತದೆ ಆರ್ಥಿಕ ಬಲತೆ ಅದು ಅನುಕೂಲ ಆಗ್ತದೆ ಅಂದ್ಕೊಂಡು ಸಾಕಷ್ಟು ಕಾರ್ಯಕ್ರಮಗಳನ್ನ ನಮ್ಮ ಸರ್ಕಾರ ಹಮ್ಮಿಕೊಂಡಿದೆ. ಸೊ ಇತ್ತೀಚಿನ ಒಂದು ನಾವು 5 ನೋಡ್ತಾ ಇರ್ಬೇಕಾದ್ರೆ ಸಾಕಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ, ಈ ಒಂದು ರೋಗದ ಅರಿವು ಮೂಡಿಸೋದಕ್ಕೆ ಶಾಲಾ ಕಾಲೇಜು ಕಾಲೇಜುಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ ಮತ್ತು ನಮ್ಮ ರೈತರ ಒಂದು ಕಾರ್ಯಕ್ರಮಗಳಲ್ಲಿ ಈ ರೋಗದ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀವಿ. ಆಮೇಲೆ ಮುಂಚೆ ಈ ಒಂದು ರೋಗಕ್ಕೆ ನಾವು ಚಾರ್ಜ್ ಮಾಡ್ತಾ ಇದ್ವಿ ಸಬ್ಸಿಡಿ ರೇಟಲ್ಲಿ. ಈಗ ಉಚಿತವಾಗಿ ಎಲ್ಲ ಸಂಸ್ಥೆಗಳಲ್ಲಿ ನಾವು ಈ ಒಂದು ರೋಗಕ್ಕೆ ಲಸಿಕೆಯನ್ನು ಕೊಡ್ತಾ ಇದ್ವಿ. ಆಮೇಲೆ ಈ ಶ್ವಾನ ಮತ್ತು ಬೆಕ್ಕುಳ ಲಸಿಕೆ ಮಾಡಿದ ಮೇಲೆ ನಂತರ ಅವರಿಗೆ ಕಾರ್ಡನ್ನು ಸಹ ಲಸಿಕೆ ಒಂದು ಕಾರ್ಡನ್ನು ಕೊಡ್ತಾ ಇದ್ವಿ. ಆಮೇಲೆ ಯಾವುದೇ ಕಾರಣಕ್ಕೂ ಲಸಿಕೆ ಇಲ್ಲ ಅಂತ ಎಲ್ಲೂ ಈ ಸಮಸ್ಯೆ ಇರೋದಿಲ್ಲ. ಸೊ ಮನುಷ್ಯರಲ್ಲೂ ಅಷ್ಟೇ, ನಮ್ಮ ಎಲ್ಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಾನವ ಇದ್ದರು ಈ ಒಂದು ರೋಗಕ್ಕೆ ಲಸಿಕೆಯನ್ನು ನೀಡ್ತಾ ಇದ್ದಾರೆ. ಈಗ ಮುಂಚಿತವಾಗಿ ಇರೋದಕ್ಕಿಂತ ಈಗ ಸಾಕಷ್ಟು ಒಂದು ರೋಗದ ಅಂಕಿಅಂಶಗಳ ಪ್ರಕಾರ ಕಡಿಮೆ ಆಗ್ತಾ ಬರ್ತಾ ಇದೆ. ಇನ್ನೂ ನಾವು ಒಂದು ಕ್ರಮಬದ್ಧವಾದ ನಾವು ಈ ಆಂದೋಲನ ರೀತಿಯಲ್ಲಿ ಈ ಒಂದು ರೋಗಕ್ಕೆ ಕಾರ್ಯಕ್ರಮ ಹಮ್ಮಿಕೊಂಡ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ರೋಗನ ನಾವು ನಿರ್ಮೂಲನೆ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಒಳ್ಳೆಯದು ಸರ್. ಜೊತೆಗೆ ಮುಖ್ಯವಾಗಿ ನಮ್ಮ ಸಾಕು ಪ್ರಾಣಿಗಳನ್ನು ಸಾಕುವಂಥವ್ರಿಗೆ ಈ ನಾಯಿ ಆಗಿರ್ಬೋದು, ಬೇರೆ ಬೇರೆ ಜಾತಿಯ ನಾಯಿಗಳನ್ನು ಸಾಕುವಂಥದ್ದು ಹವ್ಯಾಸ ಆಗಿಬಿಟ್ಟಿದೆ ನಮ್ಮ ನಗರ ಪ್ರದೇಶಗಳಲ್ಲಿ. ಗ್ರಾಮೀಣ ಪ್ರದೇಶಗಳಲ್ಲಿ ಈ ಒಂದು ಬೀದಿ ನಾಯಿ, ನಮ್ಮ ದೇಶಿ ನಾಯಿಗಳನ್ನು ಹೆಚ್ಚಾಗಿ ನಾವು ನೋಡ್ತೀವಿ. ಜೊತೆಗೆ ಈ ಒಂದು ಬೆಕ್ಕಿನ ಮರಿಗಳು ಕೂಡ ನಮ್ಮ ಒಂದು ಗ್ರಾಮೀಣ ಭಾಗದ ಒಂದು ಅವಿಭಾಜ್ಯ ಅಂಗ ಅಂತಾನೆ ಹೇಳ್ಬೋದು. ಈ ನಾಯಿ ಮತ್ತು ಬೆಕ್ಕು ಸಾಕಾಣಿಕೆದಾರರಿಗೆ, ನಮ್ಮ ರೈತರಿಗೆ ಮುಖ್ಯವಾಗಿ ಇದನ್ನು ಸಾಕಾಣಿಕೆ ಮಾಡುವಂಥವರಿಗೆ ತಮ್ಮ ಕಿವಿ ಮಾತು. ಮುಖ್ಯವಾಗಿ ನಾನು ಹೇಳಿದೆ, ಮರಿ ಸಾಕಿದಾಗ ಅವ್ರು ಮೊದಲು 3ನೇ ತಿಂಗಳಲ್ಲೇ ಈ ಒಂದು ರೇಬಿಸ್ ಲಸಿಕೆಯನ್ನು ನಾನು ಕೊಡಿಸ್ಬೇಕಾಗ್ತದೆ. ತದನಂತರ 1 ತಿಂಗಳ ನಂತರ ಬೂಸ್ಟರ್ ಲಸಿಕೆ ಹಾಕಬೇಕಾಗ್ತದೆ. ಆಮೇಲೆ ಪ್ರತಿ ವರ್ಷ ನಾವು ಅದಕ್ಕೆ ಒಂದು ರೋಗ ನಿರೋಧಕ ಲಸಿಕೆಯನ್ನು ಕೊಟ್ಟಾಗ ಅದು ಜೀವನಾಂಶ ಇರೋವರೆಗೂ ಯಾವುದೇ ಥರದ ರೋಗ ಬರದಂಗೆ ನಾವು ಕಾಪಾಡ್ಬೋದು. ಜೊತೆಗೆ ಈ ಒಂದು ಗ್ರಾಮೀಣ ಮಟ್ಟದಲ್ಲಿ ಮೂಢನಂಬಿಕೆಗೆ ಒಳಗಾಗದಂಗೆ ಈ ಒಂದು ರೋಗಕ್ಕೆ ನಾವು ಹೆಚ್ಚು ಹೆಚ್ಚು ಅರಿವು ಮೂಡಿಸಬೇಕಾಗ್ತದೆ. ಜೊತೆಗೆ ನಾನು ಹೇಳಿದೆ, ಯಾವುದೇ ಪ್ರಾಣಿ ಕಚ್ಚಿದಾಗ ತಕ್ಷಣ ಪ್ರಥಮ ಚಿಕಿತ್ಸೆ ಆಗಿ ಸಾಬೂನು ಮತ್ತು ನೀರಿನಿಂದ ಅದನ್ನು ಒಂದು 15 ನಿಮಿಷ ನಾವು ಈ ಒಂದು ಟ್ಯಾಪ್ ನೀರು ವಾಟರ್ ಅಂತ ಹೇಳ್ತೀವಿ, ಫೋರ್ಸ್ ಆಗಿ ನೀರು ಹಾಕಿ ಅದು ಗಾಯ ತೊಳೆದ್ರೆ ಅಲ್ಲಿ ಒಂದು 75-80% ರೋಗ ವೈರಸ್ ನಿವಾರಣೆ ಆಗ್ತದೆ. ಸೊ ಅದು ಒಂದು ಸಹ ನಾವು ಮುಖ್ಯವಾಗಿ ಮಾಡಬೇಕು. ಅದು ಬಿಟ್ಟು ಗಾಯಕ್ಕೆ ಸುಣ್ಣ ಇದು ಸುಣ್ಣ ಹಾಕೋದು ಅಥವಾ ಅರಿಶಿನ ಪುಡಿ ಹಾಕೋದು, ತಪ್ಪಲ ಕಟ್ಟೋದು ಇವೆಲ್ಲ ಮಾಡೋದ್ರಿಂದ ಮತ್ತೆ ವ್ಯತಿರಿಕ್ತ ಪರಿಣಾಮ ಆಗ್ತದೆ. ಈ ಒಂದು ಕಿವಿ ಮಾತನ್ನು ನಮ್ಮ ಸಾರ್ವಜನಿಕರು ಮತ್ತು ರೈತರಿಗೆ ಹೇಳಕ್ಕೆ ಇಚ್ಛಪಡ್ತೇನೆ. ಒಳ್ಳೆಯದು ಸರ್. ಮುಖ್ಯವಾಗಿ ನಮ್ಮಂಥ ಒಂದು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಈ ರೇಬಿಸ್ ರೋಗ ಅನ್ನೋಂಥದ್ದು ಒಂದು ಒಂದು ಗಂಡಾಂತರ ಅನ್ಬೋದು, ನಷ್ಟ ಅಂತಲೇ ಹೇಳ್ಬೋದು. ಯಾಕಂತಂದರೆ ಮಾನವ ಸಂಪನ್ಮೂಲ ಅತಿ ಮುಖ್ಯವಾಗಿರುವಂಥ ಒಂದು ಸನ್ನಿವೇಶದಲ್ಲಿ ಮುಖ್ಯವಾಗಿ ಗ್ರಾಮೀಣ ಭಾಗದಲ್ಲಿ ಈ ರೇಬಿಸ್ ರೋಗದ ಪ್ರಕರಣಗಳು ತಾವು ಹೇಳಿದ ಹಾಗೆ ಅಲ್ಲಲ್ಲಿ ಕಂಡು ಬರ್ತಾ ಇದ್ದಾವೆ. ಇದನ್ನು 2030 ಹೊತ್ತಿಗೆ ಇದನ್ನು 0 ಪ್ರಮಾಣದಲ್ಲಿ ನಾವು ತರಬೇಕಾದಂಥ ಒಂದು ಗುರುತರ ಜವಾಬ್ದಾರಿ ಇದೆ. ತಮ್ಮ ಇಲಾಖೆಯು ಕೂಡ ಪ್ರತಿ ವರ್ಷ ಇದರ ಬಗ್ಗೆ ಮಾಹಿತಿಯನ್ನು ನೀಡುವಂಥದ್ದು, ಜೊತೆಗೆ ಕ್ಯಾಂಪೇನ್ ಹಾಕುವಂಥದ್ದು, ಉಚಿತವಾಗಿ ಲಸಿಕೆಯನ್ನು ನೀಡುವಂತಹ ಕಾರ್ಯಕ್ರಮಗಳನ್ನು ಹಾಕೊಳ್ತಾ ಬಂದಿದೆ. ಈ ನಿಟ್ಟಿನಲ್ಲಿ ನಮ್ಮ ನಾಯಿ ಸಾಕಾಣಿಕೆದಾರರು ಅಥವಾ ಗ್ರಾಮೀಣ ಭಾಗದ ಜನರು, ನಾಯಿ ಸಾಕಾಣಿಕೆ ಮಾಡದಿದ್ದವರು ಕೂಡ ಬೇರೆ ನಾಯಿಗಳು ಬಂದು ಯಾವುದೇ ಒಂದು ಆಪತ್ಕಾಲದಲ್ಲಿ ಅಥವಾ ಆಕಸ್ಮಿಕವಾಗಿ ಕಚ್ಚಿದಂಥ ಉದಾಹರಣೆಗಳು ಹೆಚ್ಚು ನಾಯಿ ಕಡಿತದಿಂದ ಸಾವು ಆಗಿರುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಈ ಒಂದು ಉದ್ದೇಶದಿಂದ ಈ ರೇಬಿಸ್ ರೋಗವನ್ನು ನಾವು ಏನು ಮಾಡೋಣ, ಖಂಡಿತವಾಗಿ ಎಲ್ಲರ ಒಂದು ಸಹಕಾರದೊಂದಿಗೆ ನಾವು ಇದನ್ನು ನಿರ್ಮೂಲನೆ ಮಾಡುವಂಥ ಒಂದು ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಗ್ರಾಮೀಣ ಭಾಗದ ಜನರು, ರೈತಾಪಿ ವರ್ಗದವರು ಇದರ ಲಕ್ಷಣಗಳನ್ನು ನೋಡಿಕೊಂಡು ಆ ನಾಯಿಯನ್ನು ಸೂಕ್ತವಾಗಿ ಬೇರ್ಪಡಿಸುವಂತಹ ಒಂದು ಕೆಲಸವನ್ನು ಮಾಡಬೇಕು. ತಮ್ಮ ಜಾನುವಾರುಗಳು ಬಹು ಒಂದು ಮೌಲ್ಯಯುತವಾದಂಥದ್ದು, ನಮ್ಮ ಕೃಷಿ ಬದುಕಿಗೆ ಅವು ಆಶ್ರಯ ನೀಡುವಂಥದ್ದಾಗಿರೋದ್ರಿಂದ ಅವುಗಳ ಒಂದು ರಕ್ಷಣೆ, ಅವುಗಳ ಆರೋಗ್ಯ ಕಾಳಜಿ ನೀಡುವಂತಹ ನಮ್ಮ ಜವಾಬ್ದಾರಿ ಆಗಿರೋದ್ರಿಂದ ಇಂತಹ ಒಂದು ಮಾರಣಾಂತಿಕ ರೋಗಗಳನ್ನು ನಾವು ತಡೆಗಟ್ಟುವಲ್ಲಿ ನಾವೆಲ್ಲರೂ ಶ್ರಮಿಸೋಣ ಸರ್. ಸಾಕಷ್ಟು ಮಾಹಿತಿಯನ್ನು ಈ ವಿಶ್ವ ರೇಬಿಸ್ ದಿನಾಚರಣೆಯ ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರಿಗೆ, ಕೇಳುಗರಿಗೆ ಉಪಯುಕ್ತವಾದಂತಹ ಒಂದು ಮಾಹಿತಿಯನ್ನು ನನ್ನೊಂದಿಗೆ ಹಂಚಿಕೊಂಡಿದ್ದಕ್ಕೆ ಡಾಕ್ಟರ್ SS ಪಾಟೀಲ್ ಅವರೇ, ತಮಗೂ ಹಾಗೂ ತಮ್ಮ ಇಲಾಖೆಗೂ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ವಿಶ್ವ ರೇಬಿಸ್ ದಿನಾಚರಣೆ ಪ್ರಯುಕ್ತ ವಿಶೇಷ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶನದಲ್ಲಿ ಭಾಗವಹಿಸಿದವರು ಪಶುವೈದ್ಯ ಸೇವಾ ಇಲಾಖೆಯ ಪಾಲಿಕ್ಲಿನಿಕ್ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ SS ಪಾಟೀಲ್. ಅವರನ್ನು ಸಂದರ್ಶಿಸಿದವರು ಅಮರೀಶ್ ಆಶಿಹಾಳ್. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ ಸಂಕಟ ಕೆ ಸಮಯ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಡ್ ಆ ಜಾಯೆ ಕೋಯಿ ಡರ್ ನಹೀ, ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹೀ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನಮಂತ್ರಿ ಫಸಲ್ ಬಿಮಾ.

ಹಾಲಿನ ಗುಣಮಟ್ಟವೂ ಕೂಡ ಸುಧಾರಿಸುತ್ತದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನ ಭೇಟಿಯಾಗಿ. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ರೈತ ಬಂದವರೇ, ನಾಳಿನ ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗದಲ್ಲಿ ಕೇಳುವಿರಿ. ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಬೀಜ ಘಟಕದಲ್ಲಿ ದಿನಾಂಕ 25/9/2024 ನಡೆದ ಹಿಂಗಾರು ಹಂಗಾಮಿನ ಬೀಜ ದಿನೋತ್ಸವ 2024 ಸಂದರ್ಭದಲ್ಲಿ ಡಾಕ್ಟರ್ ಜಯಪ್ರಕಾಶ್ ಮೋಹನ ನಿಡಗುಂದಿ ಅವರು ಮಾಡಿದ ಭಾಷಣದ ಅವತರಣಿಕೆಯನ್ನು ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿವಿರಿ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಇದೀಗ ಕೇಳೋಣ ಜನಪದ ಸಂಗೀತ ಕಾರ್ಯಕ್ರಮವನ್ನು. ಮೊದಲಿಗೆ ಒಂದು ಜಾಹೀರಾತು. ಕೇಳುಗರೆ, ವಿಶ್ವ ಹೃದಯ ದಿನದಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರವು ದಿನಾಂಕ 29/9/2024 ಬೆಳಗ್ಗೆ 10 ಗಂಟೆಗೆ ರಾಯಚೂರಿನ ವಿಜಯ ಪಾಲಿ ಕ್ಲಿನಿಕ್ ಮತ್ತು ನರ್ಸಿಂಗ್ ಹೋಮ್ ವಿಜಿಕೆ ಹಾರ್ಟ್ ಇನ್ಸ್ಟಿಟ್ಯೂಟ್ನಲ್ಲಿ ನಡೆಯಲಿದೆ. ಬಿಪಿ, ಆರ್ಬಿಎಸ್, ಇಸಿಜಿ, ಬಿಎಂಐ, ಒಟು ಸ್ಯಾಚುರೇಷನ್, ಎಕೋ ಸ್ಕ್ರೀನಿಂಗ್, ಲಿಪಿಡ್ ಪ್ರೊಫೈಲ್, HbA1c ಪರೀಕ್ಷೆಗಳು ನಡೆಸಲಾಗುತ್ತದೆ. ನುರಿತ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಅಜಿತ್ ವಿ ಕುಲಕರ್ಣಿ ಅವರು ಸಮಾಲೋಚನೆ ಮಾಡಲಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9482235077 ಮತ್ತೊಂದು ಸಂಖ್ಯೆ 9972460316. ಈಗ ಕೇಳೋಣ ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದ ಬಡೇಸಾಬ್ ಮತ್ತು ಸಂಗಡಿಗರಿಂದ ಹಂತಿ ಪದಗಳನ್ನು. ಬಸವಣ್ಣ ಓಟಲೆ ವಸಮಾಗಿ ಕಾಟಲೆ ರಸಬಾಳೆ ಕಾಪಾಚಿಗಿಯಾಲು ಬಸವಣ್ಣ ಓಟಲೆ ವಸಮಾಗಿ ಕಾಟಲೆ ರಸಬಾಳೆ ಕಾಪಾಚಿಗಿಯಾಲು ರಸಬಾಳೆ ರಸಬಾಳೆ ಕಾಪಾ ಜಿಗಿಯಾಲು ಸೀತವಾ